ಈಗ ನಾನು ಮಾತನಾಡಲಿರುವಂತಹ ವಿಷಯ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ 3ನೇ ಅವಧಿಯ 100 ದಿನಗಳ ಆಡಳಿತದಲ್ಲಿ ನಾಗರಿಕರು ಮೊದಲು ಎಂಬ ಮಂತ್ರದ ಅನುಸಂಧಾನ. ದೇಶವೊಂದರ ಅಭಿವೃದ್ಧಿಗೆ ಒಳ್ಳೆಯ ಆಡಳಿತ ಅಗತ್ಯವಾದುದು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯೊಂದಿಗೆ ಭಾರತದ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸಿ ಅವರು ನೆಮ್ಮದಿಯಿಂದ ಬಾಳುವಂತಾಗಲು ನಾಗರಿಕ ಮೊದಲು ಎಂಬ ಧ್ಯೇಯವಾಕ್ಯ ಮತ್ತು ಮಾರ್ಗದರ್ಶಿ ತತ್ವ ಹಾಗೂ ಮಂತ್ರವನ್ನ ಸರ್ಕಾರ ತನ್ನ ಆದರ್ಶವನ್ನಾಗಿ ಇಟ್ಟುಕೊಂಡು ಅವುಗಳ ಅನುಸಂಧಾನದೊಂದಿಗೆ ಆಡಳಿತವನ್ನ ನಾಗರಿಕ ಸಹವರ್ತಿಯನ್ನಾಗಿ ಮಾಡಲು ಪ್ರಮುಖ ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸಿದೆ. ಬಡವರು, ಮಧ್ಯಮ ವರ್ಗದವರು, ದಲಿತರು, ವಂಚಿತರು, ಆದಿವಾಸಿಗಳು, ನಾರಿಶಕ್ತಿ ಮತ್ತು ಯುವಶಕ್ತಿಗಳು ಸುಗಮ ಹಾಗೂ ಉತ್ತಮ ಜೀವನವನ್ನು ನಡೆಸಬೇಕೆಂಬುದು ಸರ್ಕಾರದ ಸಂಕಲ್ಪವಾಗಿದೆ. ಸರ್ಕಾರ ಈ ದಿಸೆಯಲ್ಲಿ 360 ಡಿಗ್ರಿಯ ಸಮಗ್ರ ಅನುಸಂಧಾನವನ್ನು ನಡೆಸಿದೆ. ಈ ಅನುಸಂಧಾನವು 11 ಕ್ರಮಗಳನ್ನು ಒಳಗೊಂಡಿದೆ. ಅವು ಯಾವುವೆಂದರೆ, ಮೊದಲನೆಯದಾಗಿ 3 ಅಪರಾಧ ಕಾಯ್ದೆಗಳ ಜಾರಿ, ವಸಾಹತುಶಾಹಿ ಯುಗದ ಶಾಸನವನ್ನು ಬದಲಾಯಿಸಿ ಅಪರಾಧಕ್ಕೆ ನ್ಯಾಯಯುತ ಶಿಕ್ಷೆ, ವೇಗದ ವಿಚಾರಣೆ ಮತ್ತು ಸಕಾಲಿಕ ನ್ಯಾಯ, ಈ 3 ಘನ ಉದ್ದೇಶದ 3 ಹೊಸ ಅಪರಾಧ ಕಾಯ್ದೆಗಳು ಜುಲೈ 1, 2024 ಜಾರಿಗೆ ಬಂದಿವೆ. ಈ ಹೊಸ ಕಾಯ್ದೆಗಳು ನ್ಯಾಯ ಮತ್ತು ಸಂತ್ರಸ್ತ ಕೇಂದ್ರಿತವಾಗಿವೆ. ಈ ಕಾಯ್ದೆಗಳು ಮಹಿಳೆ ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಈ ಸಮಸ್ಯೆಗಳನ್ನು ಅತಿಸೂಕ್ಷ್ಮತೆಯಿಂದ ಪರಿಹರಿಸಲು ಅದಕ್ಕಾಗಿಯೇ ಮೀಸಲಾಗಿರತಕ್ಕಂತಹ ಒಂದು ಪ್ರತ್ಯೇಕ ಅಧ್ಯಾಯವನ್ನು ಹೊಂದಿವೆ. ಈ ಹೊಸ ಕಾಯ್ದೆಗಳ ಚೌಕಟ್ಟಿನಿಂದ ಸಂತ್ರಸ್ತರ ಹಕ್ಕುಗಳ ಸಬಲೀಕರಣವಾಗುತ್ತದೆ. ಇದಲ್ಲದೆ ಈ ಕಾಯ್ದೆಗಳು ವಿಕಸಿತ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಸಂಯೋಜಿತಗೊಂಡು ಮಾರ್ಪಡಿಸಲ್ಪಟ್ಟು ಮುಂದಿನ 50 ವರ್ಷಗಳವರೆಗೆ ಪ್ರಸ್ತುತವಾಗಿರುವಂತೆ ಖಾತ್ರಿಪಡಿಸಲಾಗಿದೆ. ಈ 3 ಕಾಯ್ದೆಗಳು ಯಾವುವೆಂತ ಹೇಳಿದರೆ, ಎ, ಭಾರತೀಯ ನ್ಯಾಯ ಸಂಹಿತ ಅಥವಾ BNS, ಬಿ, ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತ ಅಥವಾ BNSS, ಮತ್ತು ಸಿ, ಭಾರತೀಯ ಸುರಕ್ಷಾ ಅಧಿನಿಯಮ ಅಥವಾ BSA. ಈ ಕಾಯ್ದೆಗಳ ಪ್ರಮುಖ ಅಂಶಗಳೆಂದರೆ, ಎ, ಸಕಾರಣವಿಲ್ಲದೆ ಆರಕ್ಷಕರು 24 ಗಂಟೆಗಿಂತ ಹೆಚ್ಚಿನ ಅವಧಿಯವರೆಗೆ ಸ್ಥಾನಬದ್ಧತೆಯಲ್ಲಿಡಲು ಬರುವುದಿಲ್ಲ. ಬಿ, ಅಧಿಕಾರ ವ್ಯಾಪ್ತಿಯನ್ನು ಲೆಕ್ಕಿಸದೆ ಅಪರಾಧಿಯನ್ನು ಯಾವುದೇ ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರುಪಡಿಸಬಹುದಾಗಿದೆ, ಮತ್ತು ಸಿ, ಭಾರತೀಯ ನ್ಯಾಯ ಸುರಕ್ಷಾ ಸಮಿತಿಯ ಕಲಂ 170 ಗ್ರಾಹ್ಯ ಅಪರಾಧವನ್ನು ತಡೆಗಟ್ಟಲು 24 ಗಂಟೆಗಿಂತ ಹೆಚ್ಚಿನ ಅವಧಿಗೆ ಬಂಧನದಲ್ಲಿ ಇಡುವುದನ್ನು ಪ್ರತಿಬಂಧಿಸಲಾಗಿದೆ. ಈ ಹೊಸ ಕಾಯ್ದೆಗಳ ತಾಂತ್ರಿಕ ಸಾಮರ್ಥ್ಯದ ಹೆಚ್ಚಳಕ್ಕಾಗಿ ಈ ಸುಕನ್ಯಾ, ನ್ಯಾಯಸೇತು, ನ್ಯಾಯಶ್ರುತಿ ಮತ್ತು ಈ ಸಮನ್ ಆ್ಯಪ್ಗಳನ್ನು ಪರಿಚಯಿಸಲಾಗಿದೆ. ಈ ಸುಕನ್ಯಾದ ಅಡಿಯಲ್ಲಿ ವಿಡಿಯೋ ಚಿತ್ರೀಕರಣ, ಛಾಯಾಗ್ರಹಣ ಮತ್ತು ಸಾಕ್ಷ್ಯಗಳನ್ನು ನ್ಯಾಯಾಲಯದಲ್ಲಿ ತಕ್ಷಣ ಲಭ್ಯವಾಗುವಂತೆ ಈ ಸಾಕ್ಷ್ಯ ಸರ್ವರ್ನಲ್ಲಿ ಉಳಿಸಲಾಗುತ್ತದೆ. ಎರಡನೆಯದಾಗಿ, ರಾಷ್ಟ್ರೀಯ ವಿಧಿವಿಜ್ಞಾನ ಮೂಲಸೌಕರ್ಯ ವರ್ಧನೆ ಯೋಜನೆಯ ಜಾರಿ. 2024-25 2028-29 5 ವರ್ಷಗಳ ಅವಧಿಯ ವಿಧಿವಿಜ್ಞಾನ ಮೂಲಸೌಕರ್ಯ ವರ್ಧನೆ ಯೋಜನೆಯ ಜಾರಿಗಾಗಿ 2254.43 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ಈ ಯೋಜನೆಯ ಪ್ರಮುಖಾಂಶಗಳೆಂದರೆ, ಎ, ರಾಷ್ಟ್ರದಲ್ಲಿ ವಿಧಿವಿಜ್ಞಾನ ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಬಿ, ದೇಶದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯಗಳ ನಿರ್ಮಾಣ, ಮತ್ತು ಸಿ, ದೆಹಲಿಯ ರಾಷ್ಟ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯದ ಪ್ರಸ್ತುತ ಮೂಲಸೌಕರ್ಯಗಳ ಅಭಿವೃದ್ಧಿ. ಮೂರನೆಯದಾಗಿ, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮಗಳ ತಡೆಗಟ್ಟುವಿಕೆ ಕಾಯ್ದೆ 2024 ಜಾರಿ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ಆಚರಣೆಗಳನ್ನು ನಿಗ್ರಹಿಸಿ ಸಂಘಟಿತ ಅಕ್ರಮಗಳನ್ನು ತಡೆಗಟ್ಟಲು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮಗಳ ತಡೆಗಟ್ಟುವಿಕೆ ಕಾಯ್ದೆ 2024 ಜೂನ್ 21, 2024 ಜಾರಿಗೊಳಿಸಲಾಗಿದೆ. ಈ ಶಾಸನವು ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಮತ್ತು ಇತರ ದುಷ್ಕೃತ್ಯಗಳನ್ನು ತಡೆಗಟ್ಟಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಉದ್ಯೋಗದ ಆಕಾಂಕ್ಷಿಗಳ ಹಿತರಕ್ಷಣೆಗೆ ಪರೀಕ್ಷೆಗಳ ಸಮಗ್ರತೆಯನ್ನು ಖಾತ್ರಿಗೊಳಿಸುತ್ತದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಂತಹ ಸಂಸ್ಥೆಗಳು ನಡೆಸತಕ್ಕಂತಹ ನೇಮಕಾತಿ ಮತ್ತು ಶೈಕ್ಷಣಿಕ ಮೌಲ್ಯಮಾಪನಗಳಲ್ಲಿ ಯುವಕರ ಹಿತಾಸಕ್ತಿಯನ್ನು ರಕ್ಷಿಸಿ ನ್ಯಾಯಸಮ್ಮತೆಯನ್ನು ಉತ್ತೇಜಿಸುವಲ್ಲಿ ಈ ಶಾಸನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾಲ್ಕನೆಯದಾಗಿ, ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒರಿಸ್ಸಾ ಮತ್ತು ಆಂಧ್ರಪ್ರದೇಶಗಳ ಸಮಗ್ರ ಅಭಿವೃದ್ಧಿಗಾಗಿ ಪೂರ್ವೋದಯ ಯೋಜನೆಯ ಜಾರಿ. ಪೂರ್ವೋದಯ ಯೋಜನೆಯ ಪ್ರಮುಖಾಂಶಗಳೆಂದರೆ: ಎ, ಗಯಾ ಕೈಗಾರಿಕಾ ಕೇಂದ್ರವನ್ನು ಒಳಗೊಂಡ ಅಮೃತಸರ ಕೋಲ್ಕತ್ತಾ ಕಾರಿಡಾರ್ ಯೋಜನೆ; ಬಿ, ಪಾಟ್ನಾ, ಪೂರ್ಣಿಯಾ, ಬಕ್ಸಾರ್, ಬಾಗಲ್ಪುರ ವೇಗದ ದಾರಿ ಮತ್ತು ಗಂಗಾ ನದಿಯ ಎರಡು ಲೇನ್ಗಳ ಸೇತುವೆಯೊಂದಿಗೆ ಬೋಧ್ಗಯಾ, ರಾಜ್ಗೀರ್, ವೈಶಾಲಿ ಮತ್ತು ದರ್ಭಾಂಗ ರಸ್ತೆ ಯೋಜನೆ; ಸಿ, ವಿಶಾಖಪಟ್ಟಣ ಚೆನ್ನೈ ಕೈಗಾರಿಕಾ ಕಾರಿಡಾರ್ನ ಕೊಪರ್ತಿ ಛೇದ ಬಿಂದುವಿನಲ್ಲಿ ಮತ್ತು ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ನ ಓರ್ವಕಲ್ ಛೇದ ಬಿಂದುವಿನಲ್ಲಿ ಆಂಧ್ರಪ್ರದೇಶ ಪುನರ್ರಚನಾ ಕಾಯ್ದೆಯಡಿ ನೀರು, ಶಕ್ತಿ, ರೈಲು ಮಾರ್ಗ ಮತ್ತು ರಸ್ತೆ ಮೂಲಸೌಕರ್ಯಗಳ ಯೋಜನೆ; ಡಿ, ರೈತ ಕಲ್ಯಾಣ ಮತ್ತು ಆಹಾರ ಭದ್ರತೆಯ ಪ್ರವರ್ಧಮಾನದ ಪೋಲಾವರಂ ನೀರಾವರಿ ಯೋಜನೆ; ಇ, ಒರಿಸ್ಸಾ ಛತ್ತೀಸ್ಗಢ ಗಡಿಯಲ್ಲಿ ಇತ್ತೀಚೆಗೆ ಆರಂಭಗೊಂಡಂತಹ ನಗರ್ನಾರ್ ಉಕ್ಕು ಯೋಜನೆ; ಮತ್ತು ಕೊನೆಯದಾಗಿ ಎಫ್, ನೂರಕ್ಕಿಂತಲೂ ಹೆಚ್ಚು ಇಂಡಿಯಾ ಅಂಚೆ ಪಾವತಿ ಬ್ಯಾಂಕುಗಳ ಸ್ಥಾಪನೆ ಯೋಜನೆ. ಐದನೆಯದಾಗಿ, ಲಡಾಖ್ನಲ್ಲಿ 5 ಹೊಸ ಜಿಲ್ಲೆಗಳ ರಚನೆ. ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿ ಜನ್ಸ್ಕಾರ್, ಡ್ರಾಸ್, ಶ್ಯಾಮ್, ನುಬ್ರಾ ಮತ್ತು ಚಾಂಗ್ತಾಂಗ್ ಎಂಬ ಹೊಸ 5 ಜಿಲ್ಲೆಗಳ ರಚನೆಯನ್ನು ಕೇಂದ್ರ ಗೃಹ ಸಚಿವಾಲಯವು 26 ಆಗಸ್ಟ್ 2024 ಅನುಮೋದಿಸಿದೆ. ಇದರೊಂದಿಗೆ ಲೇಹ್ ಮತ್ತು ಕಾರ್ಗಿಲ್ ಸೇರಿ ಲಡಾಖ್ನಲ್ಲಿ ಈಗ ಜಿಲ್ಲೆಗಳ ಸಂಖ್ಯೆ 7 ಏರಿದೆ. ಲಡಾಖ್ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡದಾದ ಕೇಂದ್ರಾಡಳಿತ ಪ್ರದೇಶವಾಗಿದ್ದರೂ ದೇಶದ ಅತಿ ಕಡಿಮೆ ಜನಸಂಖ್ಯೆಯ ಪ್ರದೇಶಗಳಲ್ಲಿ ಒಂದಾಗಿದೆ. ಸರ್ಕಾರದ ಈ ನಿರ್ಣಯದಿಂದ ಕೇಂದ್ರ ಮತ್ತು ಲಡಾಖ್ ಆಡಳಿತದ ಕಲ್ಯಾಣ ಯೋಜನೆಗಳು ಹೆಚ್ಚಿನ ಸಂಖ್ಯೆಯ ನಿವಾಸಿಗಳನ್ನು ಪ್ರಯೋಜನ ಹೊಂದುವಂತೆ ಪರಿಣಾಮಕಾರಿಯಾಗಿ ತಲುಪಲು ಸಾಧ್ಯವಾಗುತ್ತದೆ. ಆರನೆಯದಾಗಿ, ಸಂವಿಧಾನ ಹತ್ಯಾ ದಿನಾಚರಣೆಯ ಆಚರಣೆ. ಸರ್ಕಾರವು ಪ್ರತಿ ವರ್ಷ ಜೂನ್ 25 ಸಂವಿಧಾನ ಹತ್ಯಾ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದೆ. ಈ ದಿನದಂದು 1975 ತುರ್ತು ಪರಿಸ್ಥಿತಿಯಲ್ಲಿ ಅಮಾನೀಯವಾದಂತಹ ನೋವು ಅನುಭವಿಸಿದ ಎಲ್ಲರ ಬೃಹತ್ ಕೊಡುಗೆಗಳನ್ನು ಸ್ಮರಿಸಲಾಗುತ್ತದೆ. 7ನೆಯದಾಗಿ, 2 ಜಿಯೋ ಪೋರ್ಟಲ್ಗಳ ಪ್ರಾರಂಭ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯು ಪೃಥ್ವಿ ಭವನದಲ್ಲಿ ಅಭಿವೃದ್ಧಿಗೊಳಿಸಿರ್ತಕ್ಕಂತಹ ಗ್ರಾಮೀಣ ಭೂ ದಾಖಲೆಗಳಿಗಾಗಿನ ಭುವನ್ ಪಂಚಾಯತ್ ಮತ್ತು ತುರ್ತು ನಿರ್ವಹಣೆಗಾಗಿ ರಾಷ್ಟೀಯ ಮಾಹಿತಿ ಭಂಡಾರ ಪೋರ್ಟಲ್ಗಳನ್ನು ಜೂನ್ 28, 2024 ಪ್ರಾರಂಭಿಸಲಾಗಿದೆ. ಇತ್ತೀಚಿನ ಭೂ ಬಾಹ್ಯಾಕಾಶ ಉಪಕರಣಗಳನ್ನು ದೇಶದ ವಿವಿಧ ಸ್ಥಳಗಳ ಉಪಗ್ರಹ ವಿಶ್ಲೇಷಣಾ ಚಿತ್ರಗಳ ದೃಶ್ಯೀಕರಣ ಮತ್ತು ಯೋಜನೆಗಾಗಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಇನ್ನು 8ನೆಯದಾಗಿ, ಆದಾಯ ತೆರಿಗೆ ಕಾಯ್ದೆಯ ಸಮಗ್ರ ಪರಾಮರ್ಶೆ. 2024-25 ಮುಂಗಡ ಪತ್ರದ ಭಾಷಣದಲ್ಲಿ ಕೇಂದ್ರ ಅರ್ಥ ಸಚಿವರು ಘೋಷಿಸಿರುವಂತೆ ಸಂಕ್ಷಿಪ್ತ, ಸ್ಪಷ್ಟ ಹಾಗೂ ಸುಲಭವಾಗಿ ಅರ್ಥವಾಗುವಂತೆ ಆದಾಯ ತೆರಿಗೆ ಕಾಯ್ದೆ 1961 ಸಮಗ್ರ ಪರಾಮರ್ಶೆಯನ್ನು ಕೈಗೊಳ್ಳಲಾಗುತ್ತದೆ. ಈ ಬದ್ಧತೆಯ ಈಡೇರಿಕೆಗಾಗಿ ಹೆಚ್ಚಿನ ಶ್ರದ್ಧೆಯಿಂದ ಈ ಕಾರ್ಯವನ್ನು ಕೈಗೊಳ್ಳಲು ಆದಾಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತರ ನೇತೃತ್ವದಲ್ಲಿ ದೇಶದ ವಿವಿಧ ಪ್ರದೇಶಗಳ ಮತ್ತು ವಿಭಾಗಗಳ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡ ಆಂತರಿಕ ಸಮಿತಿಯನ್ನು ರಚಿಸಲಾಗಿದೆ. ಆದಾಯ ತೆರಿಗೆ ಕಾಯ್ದೆ ಪರಾಮರ್ಶೆಯ ಅವಧಿ 6 ತಿಂಗಳುಗಳಾಗಿವೆ. 9ನೆಯದಾಗಿ, 23 ಲಕ್ಷ ಕೇಂದ್ರ ಸರ್ಕಾರಿ ನೌಕರಿಗೆ ಶೇಕಡ 50% ಪಿಂಚಣಿಯನ್ನು ಖಾತೆಗೊಳಿಸುವುದು. ಕೇಂದ್ರ ಸರ್ಕಾರವು ಆಗಸ್ಟ್ 24, 2024 ಈಗಿರುವ ಎನ್ಪಿಎಸ್ ಅಥವಾ ರಾಷ್ಟೀಯ ಪಿಂಚಣಿ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿ ಯುಪಿಎಸ್ ಅಥವಾ ಏಕೀಕೃತ ಪಿಂಚಣಿ ವ್ಯವಸ್ಥೆಯನ್ನು ಪರಿಚಯಿಸಲು ಅನುಮೋದನೆ ನೀಡಿದೆ. ಇದು ಕೇಂದ್ರ ಸರ್ಕಾರಿ ನೌಕರರ ಪಿಂಚಣಿ, ಕುಟುಂಬ ಪಿಂಚಣಿ, ಕನಿಷ್ಠ ಪಿಂಚಣಿ ಮತ್ತು ಹಣದುಬ್ಬರ ಸೂಚ್ಯಾಂಕಗಳ ಬಗೆಗಿನ ಭರವಸೆಗಳನ್ನು ಖಾತೆಗೊಳಿಸುತ್ತದೆ. ಏಕೀಕೃತ ಪಿಂಚಣಿಯ ಮುಖ್ಯ ಲಕ್ಷಣಗಳೆಂದರೆ: ಎ, ಅರ್ಹ ಸೇವೆ ಮುಗಿಸಿರ್ತಕ್ಕಂತಹ ನೌಕರರು ತಮ್ಮ ಕೊನೆಯ 12 ತಿಂಗಳ ವೇತನದ ಶೇಕಡ 50% ಪಿಂಚಣಿಯನ್ನಾಗಿ ಪಡೆಯುತ್ತಾರೆ. ಬಿ, ಕನಿಷ್ಠ 10 ವರ್ಷಗಳ ಸೇವೆ ಸಲ್ಲಿಸಿದವರಿಗೆ ₹10,000 ಕನಿಷ್ಠ ಪಿಂಚಣಿ ಲಭ್ಯವಾಗುತ್ತದೆ. ಸಿ, ಸಂಗಾತಿಗೆ ಶೇಕಡ 60% ಪಿಂಚಣಿಯನ್ನು ನೀಡಲಾಗುತ್ತದೆ. ಡಿ, ಪಿಂಚಣಿಗೆ ಅನುಗುಣವಾಗಿ ತುಟ್ಟಿ ಭತ್ತೆಯನ್ನು ನೀಡಲಾಗುತ್ತದೆ. ಈ ನಿವೃತ್ತಿಯ ಸಮಯದಲ್ಲಿ ನಿರ್ದಿಷ್ಟವಾದ ಒಟ್ಟು ಮೊತ್ತವನ್ನು ನೀಡಲಾಗುತ್ತದೆ. ಎಫ್, ಸರ್ಕಾರಿ ನೌಕರರ ಭವಿಷ್ಯ ನಿಧಿ ಕೊಡುಗೆ ಕೊಡುಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೂ ಸರ್ಕಾರದ ಕೊಡುಗೆಯನ್ನು ಏರಿಸಲಾಗುತ್ತದೆ. ಜಿ, ಈಗಾಗಲೇ ಹೊಸ ಪಿಂಚಣಿ ಯೋಜನೆಯಡಿ ನಿವೃತ್ತರಾದವರಿಗೂ ಈ ಸೌಲಭ್ಯ ಲಭ್ಯವಾಗುತ್ತದೆ. ಹೆಚ್, ಭವಿಷ್ಯ ನಿಧಿಯಿಂದ ಮಾಡಲಾದ ವಾಪಸಾತಿಯನ್ನು ಹೊಂದಾಣಿಕೆ ಮಾಡಿ ನಿವೃತ್ತರಿಗೆ ಬಾಕಿಯನ್ನು ಪಾವತಿಸಲಾಗುತ್ತದೆ. ಹತ್ತನೆಯದಾಗಿ, ಒಂದು ಶ್ರೇಣಿ ಒಂದು ಪಿಂಚಣಿ ಅಥವಾ OROP ಯೋಜನೆಯ ಪರಿಷ್ಕರಣೆ. ಒಂದು ಶ್ರೇಣಿ ಒಂದು ಪಿಂಚಣಿ ಯೋಜನೆಯು ಸಮಾನ ವೇತನ ಶ್ರೇಣಿ ಮತ್ತು ಸಮಾನ ಸೇವಾ ಅವಧಿಯ ರಕ್ಷಣಾ ಉದ್ಯೋಗಿಗಳಿಗೆ ಸಮಾನ ಪಿಂಚಣಿಯನ್ನು ಖಚಿತಪಡಿಸುತ್ತದೆ. ಇದರಿಂದ 25 ಲಕ್ಷ ನಿವೃತ್ತ ರಕ್ಷಣಾ ಉದ್ಯೋಗಿಗಳು ಮತ್ತು ಅವರ ಕುಟುಂಬದವರಿಗೆ ಪ್ರಯೋಜನವಾಗುತ್ತದೆ. ಈ ಯೋಜನೆಯ ಪ್ರಮುಖಾಂಶಗಳೆಂದರೆ: ಎ, ಪರಿಷ್ಕೃತ ಪಿಂಚಣಿ ದರಗಳು ಜುಲೈ 1, 2019 ಈಗಾಗಲೇ ಜಾರಿಗೆ ಬಂದಿವೆ. ಬಿ, ಈ ಯೋಜನೆಯು ಜೂನ್ 30, 2019 ನಿವೃತ್ತರಾದಂತಹ ರಕ್ಷಣಾ ಸಿಬ್ಬಂದಿಯವರಿಗೆ ಅನ್ವಯವಾಗುತ್ತದೆ ಮತ್ತು ಜುಲೈ 1, 2014 ನಂತರ ಅವಧಿಗೆ ಮುನ್ನ ನಿವೃತ್ತರಾದವರನ್ನು ಹೊರತುಪಡಿಸುತ್ತದೆ. ಸಿ, ಈ ಯೋಜನೆಯು 25.13 ಲಕ್ಷ ಪಿಂಚಣಿದಾರರು ಮತ್ತು ಕುಟುಂಬ ವರ್ಗದವರನ್ನು ಒಳಗೊಳ್ಳುತ್ತದೆ ಹಾಗೂ ಈ ಹಿಂದೆ ಅನ್ವಯವಾಗದ 4.52 ಲಕ್ಷ ಹೊಸ ಫಲಾನುಭವಿಗಳನ್ನು ಒಳಗೊಳ್ಳುತ್ತದೆ. ಡಿ, ಈ ಯೋಜನೆಯ ವಾರ್ಷಿಕ ವೆಚ್ಚವು ಶೇಕಡ 31% ಲೆಕ್ಕಿಸಲಾದ ತುಟ್ಟಿ ಭತ್ತೆಯ ಪ್ರಕಾರ 8,450 ಕೋಟಿ ರೂಪಾಯಿಗಳು ಆಗಿರುತ್ತದೆ. ಇನ್ನು 11ನೆಯದಾಗಿ ಮತ್ತು ಕೊನೆಯದಾಗಿ, 15,000 ನೇಮಕಾತಿ ಪತ್ರಗಳ ನೀಡಿಕೆ ದಕ್ಷತೆಯನ್ನು ಹೆಚ್ಚಿಸಿ ಪಾರದರ್ಶಕತೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಹುದ್ದೆಗಳಿಗಾಗಿ 15,000 ನೇಮಕಾತಿ ಪತ್ರಗಳನ್ನು ಕೇಂದ್ರ ಮಂತ್ರಿಗಳು ಮತ್ತು ಇಲಾಖೆಗಳಿಂದ ನೀಡಿಕೆಯೂ ಸೇರಿದಂತೆ ಅನೇಕ ಹೆಚ್ಚುವರಿ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಒಟ್ಟಿನಲ್ಲಿ ಈ ಎಲ್ಲ ಉಪಕ್ರಮಗಳು ಸಮಾಜ ಕಲ್ಯಾಣ, ಪಾರದರ್ಶಕತೆ ಮತ್ತು ಆರ್ಥಿಕ ಉನ್ನತಿಗಳ ಒಂದು ಅನುಸಂಧಾನದ ಪ್ರತಿಪಾದನೆಗಳಾಗಿವೆ. ಒಂದು ಶ್ರೇಣಿ ಒಂದು ಪಿಂಚಣಿ, ಏಕೀಕೃತ ಪಿಂಚಣಿ, ಪೂರ್ವೋದಯ ಮುಂತಾದ ಯೋಜನೆಗಳ ಮೂಲಕ ಕೇಂದ್ರ ಸರ್ಕಾರವು ಆರ್ಥಿಕ ಸಾಮಾಜಿಕ ಅಂತರವನ್ನು ಕೊನೆಗಾಣಿಸಿ ಅಗತ್ಯವಿರುವವರನ್ನ ಮೇಲೆತ್ತುವ ಕಾರ್ಯವನ್ನು ಮಾಡುತ್ತಿದೆ. ಸಮಸ್ಯೆಗಳು ಇದ್ದೇ ಇರುತ್ತವೆ, ಅವುಗಳನ್ನು ಮೆಟ್ಟಿ ನಿಂತು ಪ್ರತಿಯೊಬ್ಬರಿಗೂ ಮುಂದುವರಿಯಲು ಅವಕಾಶವಿರುವಂತಹ ಎಲ್ಲರನ್ನೂ ಒಳಗೊಳ್ಳುವ ಸಮಾಜವನ್ನು ನಿರ್ಮಿಸುವಲ್ಲಿ ಈ ಪ್ರಯತ್ನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನಿರಂತರ ಗಮನ ಮತ್ತು ಉಪಕ್ರಮಗಳ ನವೀನತೆಗಳು ಶಾಶ್ವತ ಪರಿಣಾಮವನ್ನು ಉಂಟು ಮಾಡುವುದರ ಜೊತೆಗೆ ಪ್ರಗತಿಯ ಫಲವನ್ನು ದೇಶದ ಎಲ್ಲ ಭಾಗಗಳಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇಂತಹ ಪರಿವರ್ತನೆಯ ಬದಲಾವಣೆಯ ವೇಗವು ವಿಶ್ವ ಮಟ್ಟದಲ್ಲಿ ವಿಕಸಿತ ಭಾರತದ ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ನೇರಳೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುನೀತಾ ಸಿ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುನೀತಾ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಗೆ ಇವತ್ತು ಈ ನೇರಳೆ ಹಣ್ಣಿನ ಬೇಸಾಯದ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ನೇರಳೆ ಹಣ್ಣಿನ ಕಿರು ಪರಿಚಯ ಮೊದಲಿಗೆ ಮಾಡಿಕೊಡಿ. ಇದ್ರ ಬಗ್ಗೆ ಒಂದು ಗಾದೆನೇ ಇದೆ ಸರ್, ಕಪ್ಪು ಹೆಂಡತಿ ಎಂದು ಜರಿದು ನುಡಿಯಲು ಬೇಡ, ನೇರಳೆ ಹಣ್ಣು ಬಲು ಕಪ್ಪು, ಆದರೂ ತಿಂದು ನೋಡಿದರೆ ರುಚಿ ಬಹಳ. ಹೀಗೆ ಜನಪದ ಶೈಲಿಯಲ್ಲಿ ಕರೆಸಿಕೊಳ್ಳುವ ಮೂಲಕ ಮನುಷ್ಯನ ಆರೋಗ್ಯಕ್ಕೆ ನೇರಳೆ ಹಣ್ಣು ರಾಮಬಾಣವಾಗಿದೆ. ಇದು ಔಷಧೀಯ ಗುಣವನ್ನು ಹೊಂದಿದ್ದು ಸಿಹಿಮೂತ್ರ ರೋಗಕ್ಕೆ ಬಹಳ ಪ್ರಮುಖವಾದ ಔಷಧಿಯನ್ನಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಇದನ್ನು ರಸ್ತೆಗಳ ಬದಿಯಲ್ಲಿ ಸಾಲು ಮರವನ್ನಾಗಿ ಬೆಳೆಸಲಾಗ್ತಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆಯ ಕಾರಣದಿಂದ ನೆಡುತೋಪುಗಳಲ್ಲಿ ಬಳಸಲು ಆದ್ಯತೆ ನೀಡಲಾಗ್ತಿದೆ. ಈ ನೇರಳೆ ಹಣ್ಣು ಭಾರತದಲ್ಲಿ ಜನಪ್ರಿಯ ಆಗಲಿಕ್ಕೆ ಏನು ಕಾರಣ? ನೇರಳೆ ಭಾರತದ ಜನಪ್ರಿಯ ಸ್ಥಳೀಯ ಹಣ್ಣು. ಇದನ್ನು ಬ್ಲ್ಯಾಕ್ ಪ್ಲಮ್ ಅಥವಾ ಬ್ಲ್ಯಾಕ್ ಚೆರ್ರಿ ಅಥವಾ ರಾಮ್ ನೇರಳೆ ಅಂತಾನು ಕೂಡ ಕರೀತಾರೆ. ಆಯುರ್ವೇದಿಕ್ ಔಷಧಗಳಲ್ಲಿ ಅಮೂಲ್ಯವಾದ ಸ್ಥಾನವನ್ನು ಪಡೆದಿದೆ ಹಾಗೂ ಇದನ್ನು ಮಧುಮೇಹ ರೋಗಿಗಳಿಗೆ ವರದಾನ ಎಂದು ನಂಬಲಾಗಿದೆ. ಈ ನೇರಳೆಯ ಮೂಲ ಯಾವುದು ಮತ್ತು ಇದನ್ನ ಪ್ರಪಂಚದಲ್ಲಿ ಮತ್ತು ಭಾರತದಲ್ಲಿ ಎಲ್ಲೆಲ್ಲಿ ಬೆಳೀತಾರೆ? ನೇರಳೆಯ ಮೂಲ ನೆಲೆ ಭಾರತ ಅಥವಾ ಈಸ್ಟ್ ಇಂಡೀಸ್. ಅಲ್ಲಿಂದ ಇದು ಇದನ್ನು ಥೈಲ್ಯಾಂಡ್, ಫಿಲಿಪೈನ್ಸ್, ಮಡಗಾಸ್ಕರ್, ಫ್ಲೋರಿಡಾ, ಕ್ಯಾಲಿಫೋರ್ನಿಯಾ, ಅಲ್ಜೀರಿಯಾ ಮತ್ತು ಇಸ್ರೇಲ್ಗಳಲ್ಲಿ ಹರಡಿ ಅಲ್ಲಿ ಕೂಡ ಬೆಳೆಯಲಾಗುತ್ತದೆ. ನಮ್ಮ ಭಾರತದಲ್ಲಿ ಇದನ್ನು ಪ್ರಮುಖವಾಗಿ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್, ಹರಿಯಾಣ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಈ ನೇರಳೆ ಹಣ್ಣಿನಲ್ಲಿರುವಂತಹ ಪ್ರಮುಖ ಪೋಷಕಾಂಶಗಳು ಯಾವುವು ಮತ್ತು ಅದನ್ನು ಯಾವ ರೀತಿಯಾಗಿ ನೇರಳೆಯ ಔಷಧಿ ಗುಣಗಳ ಬಗ್ಗೆ ಉಪಯೋಗಿಸ್ತಾರೆ ಅದ್ರ ಬಗ್ಗೆನೂ ಹೇಳಿ. ಈ ನಮ್ಮ ನೇರಳೆ ಹಣ್ಣು ಸಾಕಷ್ಟು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ. ಈ ಹಣ್ಣಿನಲ್ಲಿ ಸಸಾರಜನಕ ಎ, ಬಿ ಮತ್ತು ಸಿ ಅನ್ನಾಂಗಗಳಿದ್ದು ಸುಣ್ಣ ಮತ್ತು ರಂಜಕದ ಅಂಶಗಳನ್ನು ಹೆಚ್ಚಾಗಿ ಹೊಂದಿವೆ. ಅದರಲ್ಲೂ ಮುಖ್ಯವಾಗಿ ಕಬ್ಬಿಣದ ಅಂಶವು ಹೆಚ್ಚಾಗಿದೆ. ಇನ್ನು ಔಷಧೀಯ ಗುಣಗಳ ಬಗ್ಗೆ ಹೇಳುವುದಾದರೆ, ಸಮ ಪ್ರಮಾಣದ ನೇರಳೆ ಮತ್ತು ಮಾವಿನ ಹಣ್ಣುಗಳ ರಸ ಮಧುಮೇಹ ರೋಗಿಗಳ ಬಾಯಾರಿಕೆಗೆ ತುಂಬಾ ಉಪಯುಕ್ತವಾಗಿದೆ. ಸ್ವಲ್ಪ ಪ್ರಮಾಣದ ಹಣ್ಣಿನ ರಸ ಅತಿಸಾರವನ್ನು ಕೂಡ ಕಡಿಮೆ ಮಾಡಬಲ್ಲದು. ಮಾಗಿದ ಹಣ್ಣುಗಳಿಂದ ತೆಗೆದ ರಸದಿಂದ ವಿನೆಗರ್ ಅನ್ನು ಜೀರ್ಣಕಾರಿ ಗುಣಗಳಿಗೆ ಬಳಸ್ತಾರೆ ಮತ್ತು ನೇರಳೆ ಬೀಜದ ಪುಡಿಯು ಮಧುಮೇಹವನ್ನು ಗುಣಪಡಿಸಲು ಬಹಳ ಉಪಕಾರಿಯಾಗಿದೆ. ಈ ನೇರಳೆ ಬೆಳೆ ಬೆಳೆಯಲು ಎಂತಹ ಮಣ್ಣು ಸೂಕ್ತ ಅಂತೀರಿ? ಸಾಮಾನ್ಯವಾಗಿ ನೇರಳೆಯನ್ನು ವಿವಿಧ ರೀತಿ ಮಣ್ಣಿನಲ್ಲಿ ಬೆಳೆಯಬಹುದು. ಇದು ಹೆಚ್ಚಿನ ಲವಣಾಂಶ ಹಾಗೂ ನೀರಿನಿಂದ ಕೂಡಿದ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಆದರೆ ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಸಸ್ಯದ ಬೆಳವಣಿಗೆಗೆ ಆಳವಾದ ಕೆಂಪುಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಈ ಬೆಳೆಗೆ ಸೂಕ್ತ. ಈ ನೇರಳೆ ಬೆಳೆ ಎಂತಹ ವಾತಾವರಣವನ್ನು ಬಯಸುತ್ತದೆ ಮತ್ತೆ ಈ ನೇರಳೆ ಗಿಡಗಳನ್ನು ನಾಟಿ ಮಾಡುವ ಸೂಕ್ತ ಕಾಲ ಯಾವುದು? ನೇರಳೆ ಉಷ್ಣ ಹಾಗೂ ಉಪಉಷ್ಣವಲಯದ ಬೆಳೆಯಾಗಿದ್ದು ಪ್ರಾರಂಭದಲ್ಲಿ ಸಸಿ ಬೆಳೆಯುವ ಸಮಯದಲ್ಲಿ ಹಾಗೂ ಹಣ್ಣು ಬಿಡುವ ಸಮಯದಲ್ಲಿ ಶುಷ್ಕ ಹವಾಮಾನ ಇರಬೇಕು, ಅಂದರೆ ಒಣ ಹವೆ ಇದ್ದರೆ ಉತ್ತಮ. ಮತ್ತು ಮಳೆಗಾಲದ ಆರಂಭಿಕ ಮಳೆಯು ಹಣ್ಣಿನ ಗಾತ್ರ, ಬಣ್ಣ ಮತ್ತು ರುಚಿಯನ್ನು ಹೆಚ್ಚಿಸಲು ಪರಿಣಾಮಕಾರಿ ಎನ್ನಲಾಗಿದೆ. ಈ ನೇರಳೆ ಗಿಡಗಳನ್ನು ನಾಟಿ ಮಾಡಲು ಸೂಕ್ತ ಕಾಲ ಜೂನ್ ಮತ್ತು ಜುಲೈ ತಿಂಗಳುಗಳು. ಈ ನೇರಳೆ ಹಣ್ಣು ಇದರಲ್ಲಿ ಕಂಡುಬರುವಂತಹ ಪ್ರಮುಖ ತಳಿಗಳು ಯಾವುವು ಅಂತ ತಿಳಿಸ್ಕೊಡಿ. ಉತ್ತರ ಭಾರತದಲ್ಲಿ ನೇರಳೆ ಹಣ್ಣನ್ನು ಜಾಮೂನ್ ಅಂತ ಕರೀತಾರೆ. ಅದೇ ರೀತಿ ರಾಮ್ ಜಾಮೂನ್ ಅನ್ನುವಂಥದ್ದು ಬಹಳ ಜನಪ್ರಿಯವಾದ ತಳಿಯಾಗಿದೆ. ಇದು ದೊಡ್ಡ ಗಾತ್ರದ ಉದ್ದವಾದ ಹಣ್ಣುಗಳನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿಡುತ್ತದೆ. ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದರೆ ಸುಮಾರು ತಳಿಗಳಿವೆ. ಪಟೇಲ್ ಜಾಮೂನು, ಮೈಸೂರು ಸೆಲೆಕ್ಷನ್, ಕಲ್ಲಳ್ಳಿ, ಧೂಪ್ದಾಳು, ಚಿಂತಾಮಣಿ ಸೆಲೆಕ್ಷನ್ ಒನ್, ಹೊಗಳಗೆರೆ ತುಂಬಾ ಜನಪ್ರಿಯವಾದಂತಹ ತಳಿಗಳು. ಈ ನಾಯಂಡಳ್ಳಿ ಅನ್ನುವಂತಹ ಸ್ಥಳೀಯ ತಳಿಯನ್ನು ಬೇರುಕಾಂಡ ಸಸಿಗಾಗಿ ಬಹುಮುಖ್ಯವಾಗಿ ಬೆಳೆಸಲಾಗುತ್ತೆ. ಓಹೋ, ಈಗ ನೇರಳೆಯ ಸಸ್ಯಾಭಿವೃದ್ಧಿ ಮತ್ತು ನಾಟಿ ಮಾಡುವ ಬಗ್ಗೆ ತಿಳಿಸ್ಕೊಡಿ. ನೇರಳೆ ಸಸ್ಯ ಅಭಿವೃದ್ಧಿಯಲ್ಲಿ ಎರಡು ರೀತಿ ವಿಧಗಳಿದೆ. ಮೊದಲನೇದಾಗಿ ಬೀಜದ ಮೂಲಕ, ಮತ್ತೊಂದು ಕಸಿ ಕಟ್ಟುವ ಮೂಲಕ. ಬೀಜದ ಮೂಲಕ ನಾವು ಸಸ್ಯಾಭಿವೃದ್ಧಿ ಮಾಡಬೇಕಂದ್ರೆ ಚೆನ್ನಾಗಿ ಬಲಿತಿರುವಂತಹ ಮಾಗಿದ ಹಣ್ಣುಗಳನ್ನು ಆಯ್ಕೆ ಮಾಡಿ ಮೇಲಿನ ಸಿಪ್ಪೆ ಮತ್ತು ತಿರುಳನ್ನು ತೆಗೆದು 3-4 ದಿನಗಳ ತನಕ ಚೆನ್ನಾಗಿ ನೆರಳಿನಲ್ಲಿ ಒಣಗಿಸಬೇಕು. ಬೀಜ ತೆಗೆದ 4-5 ದಿನಗಳಲ್ಲಿ ಸಸಿ ಮಡಿಗಳಲ್ಲಿ ಅಥವಾ ಪಾಲಿಥೀನ್ ಚೀಲಗಳಲ್ಲಿ ಬೀಜಗಳನ್ನು ಬಿತ್ತನೆ ಮಾಡಬೇಕು. ಚೆನ್ನಾಗಿ ಬೆಳೆದ 8-10 ತಿಂಗಳ ಸಸಿಗಳನ್ನು ನಾವು ಮುಖ್ಯ ಭೂಮಿಗೆ ನಾಟಿ ಮಾಡಬಹುದು. ಎರಡನೇ ವಿಧಾನ ಅಂತಂದ್ರೆ ಕಸಿ ಕಟ್ಟುವುದು. ಇದರಲ್ಲಿ ಬೇರುಕಾಂಡ ಸಸಿಗಳನ್ನು ಮೇಲಿನ ಪದ್ಧತಿಯಲ್ಲಿ ಬೆಳೆಸಿ ಹೆಚ್ಚಿನ ಇಳುವರಿ ಕೊಡುವಂತಹ ತಾಯಿ ಗಿಡಗಳಿಂದ ಕುಡಿಗಳನ್ನು ತಂದು ಕಸಿ ಕಟ್ಟುವುದು. ಆದರೆ ಇವಾಗ ಎಲ್ಲರೂ ಹೆಚ್ಚಾಗಿ ಕಸಿ ಗಿಡಗಳನ್ನ ಬಳಸ್ತಾರೆ, ಯಾಕೆಂದ್ರೆ ಕಸಿ ಗಿಡಗಳು ಇಳುವರಿಗೆ ಬೇಗ ಬರುತ್ತೆ, ಹೆಚ್ಚಿನ ಇಳುವರಿಯನ್ನು ಕೊಡುತ್ತದೆ ಮತ್ತು ಕೀಟ ರೋಗ ಬಾಧೆಗಳು ಬಹಳ ಕಡಿಮೆ ಇರುತ್ತೆ. ಒಮ್ಮೆ ಕಸಿ ಗಿಡಗಳು ತಯಾರಾದ ಮೇಲೆ 1 ಘನ ಮೀಟರ್ ಅಳತೆಯ ಗುಣಿಗಳನ್ನು ಏಪ್ರಿಲ್ ಮೇ ತಿಂಗಳಲ್ಲಿ 10 ಮತ್ತು 10 ಮೀಟರ್ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರದಲ್ಲಿ ತೆಗೆದು ಅವುಗಳಿಗೆ ಸಮ ಪ್ರಮಾಣದಲ್ಲಿ ಕೆಂಪು ಮಣ್ಣು, ಮರಳು ಮತ್ತು ಗೊಬ್ಬರಗಳನ್ನು ತುಂಬಿಸಿ ಗುಣಿಯ ಮಧ್ಯಭಾಗದಲ್ಲಿ ಗಿಡಗಳನ್ನ ನಾಟಿ ಮಾಡಬೇಕು. ನಂತರ ಸೂಕ್ತವಾದ ಕೋಲಿನ ಆಸರೆ ನೀಡಿದ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಈ ನೇರಳೆ ಗಿಡಗಳನ್ನು ನಾಟಿ ಮಾಡಿದ ನಂತರ ಈ ಗಿಡಕ್ಕೆ ಬೇಕಾಗುವಂತಹ ಗೊಬ್ಬರಗಳ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ. ಸಾಮಾನ್ಯವಾಗಿ ನೇರಳೆಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇಲ್ಲ. ಆದರೆ ಈ ಕೆಳಗೆ ತಿಳಿಸಿರುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಫಲ ಬಿಡುವ ಮರಗಳಿಗೆ ಕೊಟ್ಟರೆ ಇಳುವರಿನ ಹೆಚ್ಚಿಸಬಹುದು. ಇದರ ಪ್ರಕಾರ ಫಲ ಬಿಡುವ ಮರಗಳಿಗೆ ಸಾರಜನಕ 500 ಗ್ರಾಂ, ರಂಜಕ 200 ಗ್ರಾಂ ಮತ್ತು ಪೊಟ್ಯಾಶ್ 200 ಗ್ರಾಂ ಕೊಡುವುದರಿಂದ ನಾವು ಉತ್ತಮ ಇಳುವರಿಯನ್ನು ಕೊಡಬಹುದು. ಈ ನೇರಳೆ ಬೇಸಾಯಕ್ಕೆ ಎಷ್ಟು ದಿನಗಳಿಗೊಮ್ಮೆ ನೀರನ್ನು ನಾವು ಕೊಡಬೇಕಾಗ್ತದೆ? ಆರಂಭಿಕ ಹಂತದಲ್ಲಿ ನೇರಳೆ ಗಿಡಕ್ಕೆ ಆಗಾಗ ನೀರಿನ ಅಗತ್ಯ ಇರುತ್ತೆ. ನಾಟಿ ಮಾಡಿದ ಗಿಡಗಳಿಗೆ ವರ್ಷಕ್ಕೆ 8-10 ಬಾರಿ ನೀರನ್ನು ಕೊಡಬೇಕು. ಚೆನ್ನಾಗಿ ಬೆಳೆದ ಮರಗಳಿಗೆ ಕೇವಲ 4-5 ಬಾರಿ ನೀರನ್ನು ಕೊಟ್ಟರೆ ಸಾಕು. ಅಂದರೆ ಮೇ ಜೂನ್ ತಿಂಗಳಲ್ಲಿ ಹಣ್ಣು ಮಾಗುವ ಸಮಯದಲ್ಲಿ ಮತ್ತು ಚಳಿಗಾಲದಲ್ಲಿ ಚಳಿ ಜಾಸ್ತಿ ಇದ್ದಾಗ ನೀರು ಕೊಡುವುದರಿಂದ ಮರಗಳಿಗೆ ಚಳಿಯನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಬರುತ್ತದೆ. ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾದಂತಹ ಸಂದರ್ಭಗಳಲ್ಲಿ ನೀರನ್ನು ಕೊಟ್ಟರೆ ಸಾಕು. ಈ ನೇರಳೆ ಬೆಳೆಯ ಮಧ್ಯದಲ್ಲಿ ಯಾವ ರೀತಿ ಅಂತರ್ ಬೆಳೆಗಳನ್ನು ಬೆಳೆಯಬಹುದಾಗಿದೆ? ನೇರಳೆಯಲ್ಲಿ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಜಾಸ್ತಿ ಅಂತರವಿರುವುದರಿಂದ ಆರಂಭದ 5-6 ವರ್ಷಗಳು ದ್ವಿದಳ ಧಾನ್ಯ ಬೆಳೆಗಳು, ತರಕಾರಿ, ಹೂವಿನ ಮತ್ತು ಔಷಧೀಯ ಹಾಗೂ ಸುಗಂಧ ದ್ರವ್ಯದ ಸಸ್ಯಗಳನ್ನು ಬೆಳೆಸಿಕೊಳ್ಬಹುದು. ನೇರಳೆ ಹಣ್ಣಿನ ಗಿಡದಲ್ಲಿ ಸವರುವಿಕೆ ಅಥವಾ ಚಾಟಣಿ ಬಗ್ಗೆ ಮಾಹಿತಿ ಮಾಡಿಕೊಡಿ. ನೇರಳೆಯಲ್ಲಿ ನಿಯಮಿತ ಸವರುವಿಕೆ ಅಗತ್ಯ ಇಲ್ಲ. ಗಿಡ ನೆಟ್ಟಂತಹ 3 ವರ್ಷದ ನಂತರ 1 ಮೀಟರ್ ವರೆಗೂ ಏನು ರಂಬೆ ಕೊಂಬೆಗಳು ಬರುತ್ತೋ ಅವನ್ನ ತೆಗೆದು ಹಾಕಬೇಕು. ನಂತರ ಗಿಡದ ನೆತ್ತಿಯನ್ನು ಸವರಿ ಗಾಳಿ ಮತ್ತು ಸೂರ್ಯಕಿರಣಗಳು ಗಿಡದ ಎಲ್ಲಾ ಭಾಗವನ್ನು ತಲುಪುವಂತಹ ನೋಡಿಕೊಳ್ಳಬೇಕು. ನೇರಳೆ ಹಣ್ಣಲ್ಲಿ ಕಂಡುಬರುವಂತಹ ಪ್ರಮುಖ ಕೀಟ ಮತ್ತು ರೋಗಗಳ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ. ನೇರಳೆಯಲ್ಲಿ ಕೀಟ ಮತ್ತು ರೋಗಗಳ ಬಾಧೆ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಆದರೂ ಇವುಗಳ ಲಕ್ಷಣ ಕಂಡು ಬಂದಾಗ ಸರಿಯಾದ ನಿರ್ವಹಣೆ ಮಾಡುವುದು ಒಳ್ಳೆಯದು. ಕೀಟಗಳ ವಿಷಯಕ್ಕೆ ಬಂದರೆ ಹಣ್ಣು ಕೊರಕ, ಹಣ್ಣುಗಳ ಮೇಲೆ ತೂತುಗಳಾಗಿ ಹಣ್ಣುಗಳು ಆಕಾರ ಕಳೆದುಕೊಳ್ಳುತ್ತವೆ. ಇದರ ನಿರ್ವಹಣೆ ಬೇವಿನ ಮೂಲದ ಕೀಟನಾಶಕ ಅಥವಾ ಡೆಲ್ಟಾ ಮಿತ್ರಿನ್ 1 ಮಿಲಿ ಅನ್ನು 1 ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡಿದರೆ ಈ ಕೀಟ ಹಣ್ಣು ಕೊರಕದ ಬಾಧೆಯನ್ನು ಕಡಿಮೆ ಮಾಡಬಹುದು. ನಂತರ ಎಲೆ ತಿನ್ನುವ ಮರಿ ಹುಳುಗಳು ಇವು ಕೀಟಗಳ ಎಲೆಯನ್ನು ತಿನ್ನುತ್ತವೆ ಮತ್ತು ಇಡೀ ಮರವನ್ನೇ ವಿರೂಪಗೊಳಿಸಬಹುದು. ಇದರ ನಿರ್ವಹಣೆಗಾಗಿ ರೋಗರ್ ಅಥವಾ ಮೆಲಾತಿಯನ್ನು 0.1 ಅಂದರೆ 1 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡುವುದರಿಂದ ಇದನ್ನು ನಿಯಂತ್ರಿಸಬಹುದು. ಇತರೆ ಪಕ್ಷಿಗಳಿಂದ ಹಾನಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಅಳಿಲು, ಗಿಳಿ ಮತ್ತು ಕಾಗೆಗಳಂತಹ ಪಕ್ಷಿಗಳು ಬೆಳೆ ಗಂಭೀರವಾಗಿ ಹಾನಿಗೊಳಕ್ಕಾಗುತ್ತದೆ. ಇದಕ್ಕೆ ಯಾವುದೇ ರಾಸಾಯನಿಕವನ್ನು ನಾವು ಸಿಂಪರಣೆ ಮಾಡಲಾಗುವುದಿಲ್ಲ. ಇವುಗಳನ್ನು ಡೋಲು ಬಾರಿಸಿ ಅಥವಾ ಜಾಸ್ತಿ ಶಬ್ದವನ್ನು ಉಂಟು ಮಾಡಿ ಅಥವಾ ಕಲ್ಲುಗಳನ್ನು ಹೊಡೆದು ಹೆದರಿಸಿ ನಿಯಂತ್ರಣ ಮಾಡಬೇಕು. ಇನ್ನು ಈ ನೇರಳೆ ಬೇಸಾಯದಲ್ಲಿ ಯಾವ್ಯಾವ ರೋಗಗಳು ನಾವು ಎದುರಿಸಬೇಕಾಗುತ್ತೆ? ರೋಗಗಳಲ್ಲಿ ಪ್ರಮುಖವಾಗಿ ಎಲೆ ಚುಕ್ಕೆ ರೋಗ. ಇದರ ಲಕ್ಷಣಗಳು ಎಲೆಗಳಲ್ಲಿ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬಂದು ವೃದ್ಧಿ ಹೊಂದಿ ಎಲೆ ಸುಟ್ಟಂತೆ ಕಾಣುತ್ತವೆ. ಹಾಗೂ ತೀವ್ರ ರೋಗ ಜಾಸ್ತಿ ಆದಾಗ ಎಲೆಗಳು ಹಳದಿಯಾಗಿ ಉದುರಲಾರಂಭಿಸುತ್ತವೆ. ಇದಕ್ಕೆ ನಿರ್ವಹಣೆ ಮಾಡಲು ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಬೆರೆಸಿ 15 ದಿನಗಳಿಗೊಮ್ಮೆ ರೋಗ ಹತೋಟಿಯಾಗುವ ತನಕ ಸಿಂಪರಣೆ ಮಾಡಿದರೆ ಈ ರೋಗ ಹತೋಟಿಗೆ ಬರುತ್ತೆ. ಎರಡನೇದಾಗಿ ಆಂಥ್ರಾಕ್ನೋಸ್ ಅಂತ ಮಾಗಿದ ಹಣ್ಣುಗಳಲ್ಲಿ ಕಪ್ಪು ಮಚ್ಚೆ ಕಂಡು ಬಂದು ಹಣ್ಣುಗಳು ಮೃದುವಾಗಿ ಕೊಳೆತು ಉದುರಲಾರಂಭಿಸುತ್ತವೆ. ಇದರ ನಿರ್ವಹಣೆಗಾಗಿ ಹಣ್ಣುಗಳು ಕೊಯ್ಲಿಗೆ ಬರುವ 20 ದಿನಗಳ ಮುಂಚೆ ಶೇಕಡ 0.2 ಮ್ಯಾಂಕೋಸೆಪ್ ದ್ರಾವಣವನ್ನು ಹಣ್ಣು ಇರುವ ರೆಂಬೆಗಳಿಗೆ ಚೆನ್ನಾಗಿ ಸಿಂಪಡಿಸಬೇಕು. ಆವಾಗ ಈ ಆಂಥ್ರಾಕ್ನೋಸ್ ರೋಗವು ಹತೋಟಿಗೆ ಬರುತ್ತೆ. ಈ ನೇರಳೆ ಹೂ ಬಿಡುವ ಹಂತದಲ್ಲಿ ರೈತರು ಯಾವ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ರೈತರು ಹೂ ಬಿಡುವ ಸಮಯದಲ್ಲಿ ಪ್ಲಾನೋಫಿಕ್ಸ್ ಎಂಬ ಸಸ್ಯ ಪ್ರಚೋದಕವನ್ನು ಪ್ರತಿ ಲೀಟರ್ ನೀರಿಗೆ 0.2 ml ನಂತೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೂವು ಚೆನ್ನಾಗಿ ಬಿಟ್ಟು ಉತ್ತಮ ಕಾಯಿ ಕಚ್ಚುವಿಕೆಯನ್ನು ಕಾಣಬಹುದು. ಈ ನೇರಳೆಯ ಕೊಯ್ಲಲ್ಲಿ ಮತ್ತು ಇಳುವರಿ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ. ನೇರಳೆಯಲ್ಲಿ ಬೀಜದಿಂದ ನೆಟ್ಟ ಸಸಿಗಳು 8-10 ವರ್ಷಗಳಿಗೆ ಫಲ ನೀಡಲು ಆರಂಭಿಸುತ್ತವೆ. ಕಸಿಗಿಡಗಳಾದರೆ 5-6 ವರ್ಷಗಳ ನಂತರ ಹಣ್ಣು ಬಿಡುತ್ತವೆ. ಸಾಮಾನ್ಯವಾಗಿ ಈ 5-6 ವರ್ಷಗಳ ಕಸಿಗಿಡ ಅಥವಾ 8-10 ವರ್ಷಗಳ ಮರದಿಂದ ನಾವು 25-30 ಕೆಜಿ 5-6 ವರ್ಷಗಳ ಕಸಿ ಗಿಡ ಆದರೆ 25-30 ಕೆಜಿ ಪ್ರತಿ ಗಿಡ ಪ್ರತಿ ವರ್ಷಕ್ಕೆ. ಇದೇ ಗಿಡ 8-10 ವರ್ಷಕ್ಕೆ 150-200 ಕೆಜಿ ಹಣ್ಣನ್ನು ನೀಡುತ್ತೆ. ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಕೊಯ್ಲು ಮಾಡಬಹುದು. ಮಾಗಿದ ಹಣ್ಣಿನ ಮುಖ್ಯ ಲಕ್ಷಣ ಅಂದರೆ ನೀವು ಯಾವಾಗ ಹಣ್ಣನ್ನು ಕೊಯ್ಲು ಮಾಡಬೇಕಂದ್ರೆ ಆಳವಾದ ನೇರಳೆ ಅಥವಾ ಕಪ್ಪು ಬಣ್ಣಕ್ಕೆ ಹಣ್ಣು ತಿರುಗಬೇಕು. ಹಣ್ಣಾದ ತಕ್ಷಣ ಮರದಿಂದ ತೆಗಿಬೇಕು. ತುಂಬಾ ಮಾಗಿದ ನಂತರ ಬಿಡಿಸಲು ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಾಗಕ್ಕೆ ಶುರು ಮಾಡಿದ ನಂತರನೇ ನಾವು ಹಣ್ಣನ್ನ ಕೊಯ್ಲು ಮಾಡಬೇಕು. ಕೊಯ್ಲು ನಂತರ ನೇರಳೆ ಹಣ್ಣುಗಳ ನಿರ್ವಹಣೆಯನ್ನ ಹೆಂಗ್ ಮಾಡಬೇಕು? ಈ ಹಣ್ಣು ಸ್ವಲ್ಪ ಮೃದುವಾಗಿದ್ದು ಕೊಯ್ಲಿನ ನಂತರದ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಕಳಿಸ್ತಾರೆ. ಇದರಲ್ಲಿ ಹಾನಿಗೊಳಗಾದ ರೋಗ ಪೀಡಿತ ಹಣ್ಣುಗಳನ್ನು ತೆಗೆದು ಚೆನ್ನಾಗಿ ಮಾಗಿದ ಮತ್ತು ಆರೋಗ್ಯಕರ ಹಣ್ಣುಗಳನ್ನು ಆಯ್ಕೆ ಮಾಡಿ ಎಚ್ಚರಿಕೆಯಿಂದ ಮರದ ಅಥವಾ ಬಿದಿರಿನ ಬುಟ್ಟಿಗಳಲ್ಲಿ ಪ್ಯಾಕ್ ಮಾಡಿ ಸ್ಥಳೀಯ ಮಾರುಕಟ್ಟೆಗಳಿಗೆ ಕಳಿಸ್ತಾರೆ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಹಣ್ಣುಗಳನ್ನು 3-4 ದಿನಗಳವರೆಗೆ ಮಾತ್ರ ಸಂಗ್ರಹಿಸಿಡಲು ಸಾಧ್ಯ. ಆದರೆ ಪಾಲಿಥೀನ್ ಚೀಲದಲ್ಲಿ ಪ್ಯಾಕ್ ಮಾಡಿ 8-10 ಡಿಗ್ರಿ ಉಷ್ಣತೆ ಮತ್ತು 85-90 ರವರೆಗೆ ಸಾಪೇಕ್ಷ ಆರ್ದ್ರತೆಯಲ್ಲಿ 3 ವಾರಗಳ ಕಾಲ ಕೆಡದಂತೆ ಸಂಗ್ರಹಣೆ ಮಾಡಬಹುದು. ಈ ನೇರಳೆ ಬೇಸಾಯ ಒಂದು ಲಾಭದಾಯಕ ಬೇಸಾಯ ಅಂತೀರಾ ಹೇಗೆ? ಹೌದು ಸರ್, ನೇರಳೆ ಕೃಷಿಯು ಭಾರತದ ರೈತರಿಗೆ ಲಾಭದಾಯಕ. ಏಕೆಂದರೆ ದೇಶೀಯ ಮತ್ತು ರಫ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಆದ್ದರಿಂದ ರೈತರು ಉತ್ತಮ ಭೂಮಿಯ ಆಯ್ಕೆ ಮಾಡಿ ಉತ್ತಮ ಇಳುವರಿ ಅಥವಾ ಕೊಡುವಂತಹ ತಳಿಗಳನ್ನು ಕಸಿ ಗಿಡಗಳನ್ನು ನಾಟಿ ಮಾಡಬೇಕು. ಬೆಳೆಯುವ ಮತ್ತು ಫಲ ಕೊಡುವ ಸಂದರ್ಭದಲ್ಲಿ ಉತ್ತಮ ಆರೈಕೆ ಮತ್ತು ನಿರ್ವಹಣೆ ಮಾಡಿದರೆ ಹಾಗೂ ಕೊಯ್ಲು ಮತ್ತು ಕೊಯ್ಲಿನ ನಂತರ ನಿರ್ವಹಣೆ ಬಹಳ ಪ್ರಾಮುಖ್ಯತೆ ಹೊಂದಿರುವುದರಿಂದ ಸರಿಯಾದ ನಿರ್ವಹಣೆ ಮಾಡಿದರೆ, ಈ ಮೇಲಿನ ಎಲ್ಲ ಅಂಶಗಳನ್ನು ರೈತರು ಸರಿಯಾಗಿ ನಿರ್ವಹಣೆ ಮಾಡಿದರೆ ನೇರಳೆ ಕೃಷಿಯು ಲಾಭದಾಯಕವಾಗುವುದರಲ್ಲಿ ಸಂಶಯವಿಲ್ಲ. ಈಗ ನೇರಳೆ ಇದರಲ್ಲಿ ಎರಡು ಪ್ರಕಾರ ಇದೆ. ಈಗ ಹಳ್ಳಿಯಲ್ಲಿ ಅಥವಾ ಜಂಗಲಲ್ಲಿ ಅಲ್ಲೇ ಒಂಥರ ನೇರಳೆ ಹಣ್ಣು ಸಿಗ್ತದೆ ಬಹಳ ಪ್ರಮಾಣದಲ್ಲಿ, ಬಹಳ ನೇರಳೆ ಅಥವಾ ನಾಯಿ ನೇರಳೆ ಅಂತಾನೂ ಕರೀತಾರೆ ಅದಕ್ಕೆ, ಅದು ದೊಡ್ಡ ಪ್ರಮಾಣದಲ್ಲಿ ಜನ ಉಪಯೋಗಿಸ್ತಾರೆ. ಇದು ಏನು ಈಗ ಸುಧಾರಿತ ತಳಿಗಳು? ತಳಿಗಳು ಇದು ಆಕೃತಿ ದೊಡ್ಡದಿರ್ತದೆ, ಹೌದು, ಉದ್ದ ಆಗಿರುತ್ತೆ, ತಿರುಳು ಜಾಸ್ತಿ ಇರುತ್ತೆ, ತಿರುಳು ಜಾಸ್ತಿ ಇರುತ್ತೆ, ಆದ್ರೆ ಅದರ ದರ ರುಚಿಯ ಕಟ್ಟ ಆಗಿರಲ್ಲ. ಕೇಳಂತೇನಿ ಈಗ ಅದು ಏನು ಜಂಗಲಲ್ಲಿ ಬರುವಂತ ಬೆಳೆನ ಅದನ್ನ ಗ್ರಾಫ್ಟ್ ಮಾಡಿ ಇದನ್ನ ನೀವು ಕೃಷಿ ವಿಶ್ವವಿದ್ಯಾಲಯದ ಮೂಲಕ ತರಬಹುದಲ್ಲ? ಮಾಡಬಹುದು ಸರ್. ಇವಾಗ ನೀವು ಹೇಳಿದ್ರಲ್ಲಿ ಕಾಡುಗಳಲ್ಲಿ ಕಾಣ ಸಿಗುವಂತ ಅಥವಾ ರಸ್ತೆ ಬದಿ ಕಾಣುವಂತಹ ಮರಗಳು ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿಲ್ಲ, ಏಕೆಂದ್ರೆ ಹಣ್ಣು ರುಚಿಯಾಗಿದ್ರು ತಿರುಳು ಕಡಿಮೆ ಇದೆ. ಹೌದು, ಈ ಹಣ್ಣು ರುಚಿಯಾಗಿರುವ ಅಂಶವನ್ನು ನಮ್ಮ ಸಸ್ಯಾಭಿವೃದ್ಧಿ ಅಥವಾ ತಳಿ ಅಭಿವೃದ್ಧಿ ಮಾಡಲಿಕ್ಕೆ ಆ ಅಂಶವನ್ನು ನಾವು ಬಳಸಿಕೊಂಡು ಒಳ್ಳೆಯ ರೀತಿಯ ತಳಿಗಳನ್ನು ಬೆಳೆಸಬಹುದು. ಇವಾಗ ಅರಬಾವಿಯಿಂದ AJ J85 ಅಂತ ಇದೆ ಸರ್, ಅದರಲ್ಲಿ ಏನು ಸಕ್ಕರೆ ಅಂಶ TSS ಅಂತ ನಾವು ಏನ್ ಹೇಳ್ತೀರಾ ಅದು ಚೆನ್ನಾಗಿದೆ. ಕೆಲವೊಂದು ತಳಿಗಳಲ್ಲಿ ಸಕ್ಕರೆ ಅಂಶ ಚೆನ್ನಾಗಿದೆ. ನೀವು ಹೇಳಿದ ರೀತಿ ಆ ಕಾಡು ಜಾತಿಯ ಮರಗಳನ್ನ ಉಪಯೋಗಿಸ್ಕೊಂಡು ನಾವು ಅದರಿಂದ ಏನು ರುಚಿ ಅಂಶ ಇದೆಯಲ್ಲ ಅದನ್ನ ನಮ್ಮ ಹೆಚ್ಚು ತಿರುಳಿರುವ ತಳಿಗಳಿಗೆ ಅಳವಡಿಸಿಕೊಂಡ್ರೆ ಒಳ್ಳೆ. ನೋಡಿ ಈಗ ಮಲೆನಾಡಲ್ಲಿ ಈಗ ತೋಟ ಆಜುಬಾಜು ಎಲ್ಲ ಏನು ಕಾಡು ಗಿಡಗಳು ಕಾಡು ಮರಗಳು ಹೇಗೆ ಬೆಳ್ಕೊಂಡಿರ್ತಾವ, ಇದು ಪಕ್ಕದಲ್ಲಿ ಬೆಳ್ಕೊಂಡಿರ್ತದೆ. ಸಾಮಾನ್ಯವಾಗಿ ಅದರ ಸೊಪ್ಪನ್ನು ತೆಗೆದು ಗದ್ದೆ ತೋಟಕ್ಕೆ ಹಾಕ್ತಾರೆ, ಮತ್ತೆ ಕೊಟ್ಟಿಗೆಗೆ ಬಳಸ್ತಾರೆ. ಹೌದು, ಅದೇ ಮತ್ತೆ ಹಣ್ಣನ್ನು ಹಣ್ಣಾದಾಗ ಹಣ್ಣನ್ನು ಹಣ್ಣು ಯಾಕೆ ಅಷ್ಟು ಪ್ರಾಮುಖ್ಯತೆ ಇಲ್ಲ ಅಂದ್ರೆ ತುಂಬಾ ಚಿಕ್ಕದಿರುತ್ತೆ, ತಿರುಳು ಕಡಿಮೆ ಇರುತ್ತೆ, ಬೀಜ ಜಾಸ್ತಿ ಇರುತ್ತೆ. ನಾವು ಇದನ್ನ ತಳಿ ಅಭಿವೃದ್ಧಿ ಮಾಡಬೇಕಾದ್ರೆ ಈ ರುಚಿ ಹೊಂದಿರುವ ಹಣ್ಣುಗಳನ್ನ ಆದ್ರೆ ಅರೇಕೆ ಇಲ್ದೇನೆ ಅದು ಕೊಡ್ತದಲ್ಲ. ಹೌದು ಹೌದು ಸರ್, ನೀವು ಒಳ್ಳೆ ಪ್ರಮಾಣದಲ್ಲಿ ನೀವು ಸಾಕಿ ಮತ್ತೆ ಅದನ್ನ ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ಅದು ಕೂಡ ಆಕೃತಿಯಲ್ಲಿ ಕೂಡ ಇನ್ನೂ ಜಾಸ್ತಿ ಗಾತ್ರ ಆಗ್ಬೋದು. ಇಲ್ಲ, ಅದಕ್ಕೆ ಒಂದು ಅಂಶಗಳು ಜೀನ್ಸ್ ಅಂತ ಹೇಳ್ತೀವಲ್ಲ ಏನು, ಅದು ಇಂಪಾರ್ಟೆಂಟ್ ಆಗುತ್ತೆ. ಬೇಕಿದ್ರೆ ಅವುಗಳನ್ನು ತಗೊಂಡು ನಾವು ತಳಿ ಅಭಿವೃದ್ಧಿಯಲ್ಲಿ ಬಳಸ್ಕೋಬಹುದು. ಆಯ್ತು ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನೇರಳೆ ಹಣ್ಣಿನ ಬೇಸಾಯದ ಸುಧಾರಿತ ಕ್ರಮಗಳ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸುನೀತಾ ಅವ್ರ ಜೊತೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ಹೇಳಿ. 7 2 5 5 0 7 3 6. ಇನ್ನೊಂದ್ಸತಿ ಹೇಳ್ತೀನಿ, 7 2 5 5 5 0 7 3 6. ಇನ್ನೊಮ್ಮೆ ಡಾಕ್ಟರ್ ಸುನೀತಾ ಅವರೇ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೂ ನೇರಳೆ ಹಣ್ಣಿನ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಸುನೀತಾ ಸಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಕೇಳಿ. ಪ್ರಗತಿ ಪಥ, ಆಡಳಿತದಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆ, ಈ ಕುರಿತು ನಿವೃತ್ತ ಅಧಿಕಾರಿ ಶ್ರೀ ಶರತ್ ಚಂದ್ರ ರಾನಡೆ ಅವರು ಮಾತನಾಡುತ್ತಾರೆ. ಆನಂತರ ಜನಪದ ಸಂಗೀತ, ರೇವಣ್ಣ ಮತ್ತು ತಂಡದವರಿಂದ ತತ್ವಪದ ಕೇಳುವಿರಿ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು.